ಗಂಡ ಹೆಂಡತಿಯರ ನಡುವಿನಂಥ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನೊಳಗಿರ್ಬೋದು, ಎಲ್ಲವನ್ನು ಕೂಡ ಅವರು ಲೀಲಾಜಾಲವಾಗಿ ನಿರ್ವಹಣೆ ಮಾಡೋದರಲ್ಲಿ ಸಿದ್ಧಹಸ್ತರು. ಅವರು ನಿಜವಾಗಿ ಆರಂಭ ಮಾಡಿದ್ದು ಒಬ್ಬ ಆಯುರ್ವೇದ ತಜ್ಞ ವೈದ್ಯರಾಗಿ, ಆದರೆ ಅವರು ಅದನ್ನು ಬಿಟ್ಬಿಟ್ರು. ಅಂದರೆ ಅವರ ಒಂದು ಫ್ಯಾಷನ್ ಬೇರೆಯೇ ಇತ್ತು. ನಾವು ಮನಸ್ಸಿನ ಜೊತೆ ಮಾತಾಡೋಣ, ಮನಸ್ಸಿನ ಜೊತೆ ಆಟ ಆಡೋಣ ಅಂಥೇಳಿ ಅವರು ನಿರ್ಧಾರ ಮಾಡಿದರು. ಒಂದು ಸವಾಲನ್ನು ತೆಗೆದುಕೊಂಡ್ರು ಅವರು. ಆ ಸವಾಲನ್ನು ತೆಗೆದುಕೊಂಡು ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿದರು ಅವರು. ಅದಕ್ಕೆ ಅವರು ಇವತ್ತು ಯಶಸ್ವಿಯಾಗಿದ್ದಾರೆ. ನೋಡಿರಿ, ಅಂಥ ಒಬ್ಬ ವಿಶಿಷ್ಟ ವ್ಯಕ್ತಿ ನಮ್ಮ ಜೊತೆ ಇರೋದಕ್ಕೇ ಸುಬೋಧ ಸಮಾಲೋಚನೆ 150 ಸಂಚಿಕೆ ದಾಟಿದೆ. ಒಂದು ವಿಚಾರ ತೆಗೆದುಕೊಂಡು 150 ಕಾರ್ಯಕ್ರಮ ಮಾಡೋದೇನಿದೆ ಅಲ್ಲ, ಇದು ಆಕಾಶವಾಣಿ ಧಾರವಾಡ ಅಷ್ಟೇ ಅಲ್ಲ, ಆಕಾಶವಾಣಿಯ ಯಾವುದೇ ನಿಲಯಕ್ಕೂ ಕೂಡ ಒಂದು ಐತಿಹಾಸಿಕ ಘಟನೆಯೇ ಸರಿ. ನೋಡಿರಿ, ಎಂಥ ಒಂದು ಸರಳವಾದ ವಿಚಾರಗಳು. ಮಕ್ಕಳು ನಮಗೆ ದೇವರ ಸಮಾನ, ಮತ್ತು ಮಕ್ಕಳು ನಮ್ಮ ಆಸ್ತಿ ಅಷ್ಟೇ ಅಲ್ಲ, ನಾಡಿನ ಆಸ್ತಿ, ದೇಶದ ಆಸ್ತಿ. ಅವ್ರು ನಾಳೆ ನಾಗರಿಕರಾಗ್ತಾರೆ, ಅವರು ಹೇಗೆ ದೇಶವನ್ನು ಮುನ್ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮಗು ಆಗಿದ್ದೇನೆ ಶುರು ಮಾಡಿದ್ದಲ್ಲ, ಇವತ್ತು ಎಂಥ ಒಂದು ಧೀಮಂತ ನಾಯಕರಾಗಿದ್ದಾರೆ. ಅಂಥ ಒಂದು ಧೀಮಂತ ನಾಯಕರ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ. ಅದಕ್ಕಾಗಿ ಬೇಕು ಸುಬೋಧ ಸಮಾಲೋಚನೆ. ಮಕ್ಕಳು ಮತ್ತು ಹಿರಿಯರ ಮಧ್ಯೆ ಇವತ್ತು ಸಾಕಷ್ಟು ಸಂಬಂಧಗಳು ಸೂಕ್ಷ್ಮವ. ಮಕ್ಕಳು ಅಂದರೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ಒಂದು ರೂಮಲ್ಲಿ ಮಕ್ಕಳು, ಇನ್ನೊಂದು ರೂಮಲ್ಲಿ ಇನ್ನೊಂದು ಮಗು. ಹೀಗೆ ಏನಾಗಿದೆ, ಮಕ್ಕಳ ಮತ್ತು ಹಿರಿಯರ ಮಧ್ಯೆ ಸಂವಹನ ಕಡಿಮೆ ಆಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಬೇಕಾಗಿದೆ. ನಮ್ಮದು ಯಾವುದೇ ಒಂದು ಸಂತೋಷ ಇರ್ಬೋದು, ಒಂದು ಮಾತಿರ್ಬೋದು, ಒಂದು ಬದುಕಿರ್ಬೋದು, ನೋವು ನಲಿ ಇರ್ಬೋದು, ತಾರತಮ್ಯ ಅಂತಲೇ ವಿಚಾರಗಳು ಇರ್ಬೋದು, ಸಮಯ ಇರ್ಬೋದು, ತಡಕೊರೆ ಅಂತಲೂ ಕೂಡ ಇರ್ಬೋದು. ಅಂದರೆ ಈ ಎಂಥ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು 15 ನಿಮಿಷ ಒಂದು ಉದಾಹರಣೆಗಳು ಸುಧಾರಣೆಗಳೊಂದಿಗೆ ಹೇಳ್ತಾ ಹೇಳ್ತಾ ಈಗ 3 ವರ್ಷ ಆಗ್ತಾ ಬಂತು ನಮ್ಮ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ಇನ್ನು ಬಹುಶಃ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ನಮ್ಮ ಆಸೆ. ಈ ಸುಬೋಧ ಸಮಾಲೋಚನೆ ಇಷ್ಟು ಯಶಸ್ಸಾಗಲಿಕ್ಕೆ ಕಾರಣ ಒಂದು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಇನ್ನೊಬ್ಬರು ನಮ್ಮ ಕೇಳುಗರು. ನೀವು ಮನಸ್ಸು ಮಾಡಿದ್ದಕ್ಕೆ ಅದು ಆಗಿದೆ. ನೀವು ಭಾಳ ಇಷ್ಟಪಡ್ತೀರಿ, ಆಗಲೇ ಪ್ರಾಯೋಜಕರನ್ನು ಕೂಡ ನಾವು ನೆನೆಸ್ಬೇಕು ಅದು ಸುಬೋಧ ಸಮಾಲೋಚನೆ. ಇದಕ್ಕೆ ಕಾರಣ ಸುಬೋಧಕ ಕಲಿಕಾ ಕೇಂದ್ರ ಹಗರಿಬೊಮ್ಮನಹಳ್ಳಿ, ಶಶಿಕಾಂತ ಜಾಗೀರ್ದಾರ್ ಅವರು, ರಜನಿ ಮೇಡಮ್, ಹಾಗೆಯೇ ಬೇರೆ ಬೇರೆ ಪ್ರಾಯೋಜಕರು ಇತ್ತೀಚೆಗೆ ಬರ್ತಾ ಇದ್ದಾರೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅಂದರೆ ಪ್ರಾಯೋಜಕರಿಲ್ಲದೇ ಈ ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟ ಸಾಧ್ಯ. ಅವರನ್ನು ಕೂಡ ಅಭಿನಂದಿಸ್ತಾ ಕೇಳುಗರೆ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನೀವು ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-434-1414, 244-345, 244-341-6. ಧಾರವಾಡದ ಹೊರಗಿನಿಂದ ಕರೆ ಮಾಡುವಂಥವರು 0836 ಕೋಡನ್ನು ಬಳಸಿ. ಈಗ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮ್ಮ ಸುಬೋಧ ಸಮಾಲೋಚನೆ 150 ದಾಟಿದೆ, ಅದಕ್ಕೆ ಕಾರಣಕರ್ತರು ನೀವು. ನಮ್ಮ ಕೇಳುಗರ ಜೊತೆಗೆ ಮಾತಾಡಿ. ನಮಸ್ಕಾರ. ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಕರೆದು ಇಷ್ಟತ್ತು ನನ್ನ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದ. ಹಾಗೂ ಇವತ್ತು ನಾನು ಮಾತಾಡೋಂಗಿಲ್ಲ, ನಮ್ಮ ಕೇಳುಗರು ಮಾತಾಡಬೇಕು, ಅವ್ರು ಏನಂತಾರೆ ಕೇಳೋಣಂತ. ಮಾತಾಡಿ. ಹಲೋ, ಹಲೋ, ಹಾಂ ಹೇಳಿ, ಮಾತಾಡಿ, ಯಾರು? ನಮಸ್ಕಾರ, ಹೇಳಿ. ಸುಬೋಧ ಸಮಾಲೋಚನೆ ಕಾರ್ಯಕ್ರಮ. ನಮಸ್ತೆ ಸರ್, ಪಾಟೀಲ್ ಸರ್. ನಮಸ್ಕಾರ ಇಪ್ಪ. ನಮಸ್ಕಾರ ಸೋಳೆನ್ ಸಾಹೇಬ್ರಿಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಾವು ಇಲ್ಲಿ ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲಾ ತುಮ್ಮರಗುದ್ದಿಯಿಂದ ರೀ. ತುಮ್ಮರಗುದ್ದಿಯಿಂದ. ಓಕೆ, ಹೇಳ್ರಿ. ಸರ್, ನಿಮ್ಮ ಕಾರ್ಯಕ್ರಮ ಅಭೂತವಾದ ಕಾರ್ಯಕ್ರಮ. ಆಗ್ಲಿರಿಪ್ಪ, ಥ್ಯಾಂಕ್ ಯು, ಧನ್ಯವಾದ. ಸುಭದ ಸಮಾಲೋಚನೆ ಅನ್ನೋದಕ್ಕಿಂತ ರೀ ಸುಭದ್ರವಾದ ಅಡಿಪಾಯ ಹಾಕುವಂತ ನುಡಿಮುತ್ತುಗಳ ನಿಮ್ಮ ಒಂದು. ಇದು 150ನೇ ಕಾರ್ಯಕ್ರಮ ಆಗೋದಕ್ಕಿಂತ 1050 ಕಾರ್ಯಕ್ರಮ ಆಗಲ್ರಿ ಸರ. ಆಗ್ಲಿರಿ, ಎಲ್ಲ ನಿಮ್ಮಂತ ಕೇಳುಗರ ಆಶೀರ್ವಾದ. ಮತ್ತೆ ಒಳ್ಳೆ, ತುಂಬಾ ಮೆಚ್ಚಿಕೊಂಡು ಈ ಕಾರ್ಯಕ್ರಮ ಕೇಳ್ತೀವ್ರಿ. ನಮ್ದು ಸಮಾಲೋಚನೆ ಏನಿಲ್ಲ, ನಿಮ್ಗೆ ಒಂದು ಧನ್ಯವಾದಗಳು, ಅಭಿನಂದನೆಗಳನ್ನು ಹೇಳುವುದಕ್ಕಾಗಿ ನಿಮ್ಗೆ ಫೋನ್ ಮಾಡಿದ್ವಿ ಸರ. ಆಯ್ತ್ರಿಪ್ಪ, ನಮಸ್ಕಾರ ರೀ, ಥ್ಯಾಂಕ್ ಯು. ನಮಸ್ಕಾರ ರೀ ಸರ್. ಹೇಳಿ. ನಮಸ್ಕಾರ. ಗುರುರಾಜ್ ಪಾಟೀಲ್ ಸರ್, ನಮಸ್ಕಾರ. ನಾವ್ರಿ ಬೆಳಗಾವಿಯಿಂದ ವಿಜಯ್ ಕುಮಾರ್ ಬಸ್ಮಿ ಅಂತ ರೀ. ನಮಸ್ಕಾರ ವಿಜಯ್ ಕುಮಾರ್ ಸರ್. ಸರ್, ಸುಬೋಧ ಸಮಾಲೋಚನೆ ಬಹಳ ಚಂದ ಪ್ರಸಾರ ಆಗ್ತೈತ್ರಿ, ಬಹಳ ಚಂದ ನಡೆಸಿಕೊಡ್ತೀರಿ ಸರ್ ನೀವು. ಥ್ಯಾಂಕ್ ಯು. ಇಲ್ಲ, ಕರ್ಕೊಳ್ಳೋಂಗಿರ್ತೈತ್ರಿ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದಾರು ಕಡಿಮೆನಾರಿ. ಧನ್ಯವಾದ ರೀಪ, ಥ್ಯಾಂಕ್ ಯು ವೆರಿ ಮಚ್. ಕಂಟಿನ್ಯೂ ಹಿಂಗೆ ಮುಂದುವರಿಲ್ರಿ ಸರ್, ಭಾಳ ಉಪಯೋಗ ಐತ್ರಿ, ಎಲ್ಲರಿಗೂ ಭಾಳ ಉಪಯೋಗ ಐತೆ ಸರ್ ನಿಮ್ಮಿಂದ. ಆಗಲಿ, ಥ್ಯಾಂಕ್ ಯು, ನಿಮ್ಮ ಅಭಿನಂದನೆ ಮತ್ತು ಅಭಿಲಾಷೆಗೆ ನಮಸ್ಕಾರ. ನಿಮಗೆ ಏನು ಜೀವನದಲ್ಲಿ ಬದಲಾವಣೆ ಕಂಡಿತು ಈ ವಿಚಾರಗಳಿಂದ? ಜೀವನ ಹೇಳಕ್ ಕಂಡೆ ಸರ್. ಹಾ ಹಾ ಹಾ, ಅಂದ್ರೆ ಎಲ್ಲ ಬಹಳ ಚಂದ ತಿಳಿಸ್ಕೊಡ್ತಾರ ನೀವು, ನಿಮ್ಮ ಮತ್ತೆ ಮತ್ತೆ ಕೇಳ್ಬೇಕು ಅನಿಸ್ತೈತ್ರಿ. ಕಾರ್ಯಕ್ರಮ ಯಾಕ್ಲಗು ಮುಗಿತಪ್ಪ ಹಿಂಗ ಅನಿಸ್ತೈತ್ರಿ. ಖರೆ ರೀ, ಅರಿವೇ ಗುರು ಅಂತ ಹೇಳ್ತಾರೆ, ನಮ್ಮೊಳಗಿನ ಅರಿವನ್ನ ನಾವು ಮಾಡ್ಕೊಳ್ಬೇಕಲ್ಲ, ಅದನ್ನ ಆ ಅರಿವನ್ನು ಬಡಿದೆಬ್ಬಿಸ್ತಾ ಇದ್ದಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಅಲ್ಲ? ಹೌದು ಸರ್, ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ವಿಜಯಕುಮಾರ್ ಅವರು, ಅಭಿನಂದನೆಗಳು. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಸುಬೋಧ ಸಮಾಲೋಚನೆ 150 ಕಾರ್ಯಕ್ರಮ ದಾಟಿದಿರಿ. ನಾವು ಜಮಖಂಡಿ ತಾಲೂಕು ಚಿಕ್ಕಪಡಿಸಲಿಂದ ರಮೇಶ್ ಕಂಕನವಾಡಿ ಸರ್. ನಮಸ್ಕಾರ ರಮೇಶ್ ಅವರ. ನಮಸ್ಕಾರ ಸರ್, ಸುಬೋಧ ಸಮಾಲೋಚನೆ ಸರ್ ಬಹಳ ಒಂದು ಫೇಮಸ್ ಕಾರ್ಯಕ್ರಮ ಸರ್. ಹೌದು, ಮನುಷ್ಯನ ಒಂದು ಚಿತ್ರವನ್ನು ಬದಲಾವಣೆ ಮಾಡ್ತದೆ ಸರ್. ನಿಮ್ ಜೀವನದೊಳಗೆ ಏನ್ ಚಲೋ ಅನಿಸ್ತು, ನೀವೇನ್ ಬದಲಾವಣೆ ಮಾಡ್ಕೊಂಡಿರಿ? ಎಲ್ಲ ನೀವು ಎಲ್ಲ ನಮ್ ಜೀವನದಾಗ ಸುಧಾರಣೆ ಆಗ್ಬೇಕು, ಯಾವ ರೀತಿ ಆಗ್ಬೇಕು, ನಾವು ಮಂದಿ ಯಾವ ರೀತಿ ಇರಬೇಕ್ರಿ, ಎಲ್ಲ ನಿಮ್ ಇದರಿಂದ ಕಲ್ಕೋಬಹುದು ಸರ್. ಆಗಿಲ್ರಿಪ್ಪ, ಥ್ಯಾಂಕ್ ಯು. ಇದೇ ರೀತಿ ಎಲ್ಲಕ್ಕಿಂತ ರೇಡಿಯೋ ಕಾರ್ಯಕ್ರಮದ ಸುಬೋಧ ಸಮಾಚಾರ ಬಹಳ ನಾ ಇಷ್ಟಪಡ್ತೀನಿ ಸರ್. ಆಗ್ಲಿ ಆಗ್ಲಿ ಆಗ್ಲಿ, ಬಹಳ ನಮ್ಗ ಫೇಮಸ್ ಸರ್, ಅದು ಸುಳ್ಳಕ್ಕೆ, ಅದರಿಂದ ನಮ್ಮ ಜೀವನ ಬದಲಾವಣೆ ಆಗತ್ ನೋಡ್ರಿ ಸರ್. ಮಕ್ಕಳ ಮತ್ತು ನಿಮ್ಮ ಮಧ್ಯೆ ಒಂದು ಸಂಬಂಧ ಸುಧಾರಣೆ ಆಗ್ತದ, ಹೌದಲ್ರಿ? ಹೌದ್ರಿ ಸರ್. ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಕ್ಷಮೆ ಮಾಡುವಂತದ್ದು. ಹೌದ್ರಿ ಸರ್, ಏನ್ ಎಲ್ಲ ಏನ್ ಬಿಡ್ರಿ ಸರ್ ವಿಷಯ ಬಟ್ಟೆ, ಅದೇನ್ರಿ ನಾವ್ನ ಎಲ್ಲಿ ಏನ ಕಲಿಬೇಕಾಗಲ್ರಿ, ನಿಮ್ಮಿಂದ ಕಲ್ಕೋಬೇಕು ಸರ್. ಮನುಷ್ಯ ಸಣ್ಣಾಗಿರ್ತಾವ ದೊಡ್ಡವ ಆಗ್ಬೋದು ಸರ್, ನಿಮ್ಮಿಂದ ಕಲ್ತಂದ್ರಿ. ನೀವು ಕೆಲವೊಮ್ಮೆ ತಪ್ಪು ತಪ್ಪು ಹೇಳಿದ್ರು ಕೂಡ ಮಕ್ಕಳು ಅದನ್ನ ಇರ್ಲಿ, ಅಪ್ಪ ಯಾವ್ದೋ ಮನಸ್ಸಿನಾಗ ಬೇಜಾರಾಗಿರ್ಬೋದು, ಮಾತಾಡಿರ್ಬೋದು ಅಂತ ಅನ್ಕೊಳ್ಳುವಂಥದ್ದು. ಈ ಒಬ್ಬರು ಮಧ್ಯೆ ಇಬ್ಬರ ಮಧ್ಯೆ ಸಂವಹನ ಬರ್ಬೇಕಲ್ಲ, ಅದು ಹೌದ್ರಿ ಸರ್. ಆ ಬೆಸುಗೆಯನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಅದರ ಸೂತ್ರಧಾರರು. ಹೃತ್ಪೂರ್ವಕ ಅಭಿನಂದನೆಗಳು, ಬಹಳ ಸಂತೋಷ ಆಯ್ತು ರೀ, ನಿಮಗೆ ಕೃತಜ್ಞತೆಗಳು, ಧನ್ಯವಾದ. ನಮಸ್ಕಾರ. ಸುಬೋಧ ಸಮಾಲೋಚನೆ 150. ಬಾಗಲಕೋಟೆಯಿಂದ ಚಂದ್ರಕಾಂತ್ ಚಿಂತ್ರೆ ಅಂತ ರೀ. ನಮಸ್ಕಾರ ಚಂದ್ರಕಾಂತ್. ನಮಸ್ಕಾರ ಸರ್, ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬರ್ತಾವ್ರಿ ಸರ್. ಏನ ಇನ್ನು ಟೈಮಿಂಗ್ ಬಹಳ ಕಡಿಮೆ ಐತ್ರಿ ನಿಮ್ದು? ಹೌದು ಸರ್, ಬೇಕ್ ಬೇಕಂದ್ರೆ ಮುಗಿದ್ ಚಲೋ ಅಲ್ಲ. ಇದ್ಮಿಂತ ಹೆಚ್ಚಿಗೆ ಆದ್ರ ನಮ್ಗ ಎಲ್ಲ ಅನುಕೂಲ ಬಹಳ ಚಲೋ ಆಗ್ತದ. ನಿಮ್ ಮಾತು ನಿಮ್ದೊಂದು ಗುರುರಾಜ್ ಕರ್ಜಿ ಅವ್ರದೊಂದು ಬಹಳ ಚೆನ್ನಾಗಿ ಮೂಡ್ ಬರ್ತಾವ್ ಸರ್. ಧನ್ಯವಾದ, ಥ್ಯಾಂಕ್ ಯು ರೀಪ್ಪ. ನಿಮ್ಗೆ ಟೈಮಿಂಗ್ ಹೆಚ್ಚಿ ಕೊಟ್ಟರೆ ಚಲೋ ಆಗ್ತದ ಅಂತ. ಆಯ್ತಾಯ್ತಾಯ್ತು, ನಿಮ್ಮ ಸಲಹೆ ಯೋಗ್ಯವಾಗಿದೆ, ಆದ್ರೆ ಸಮಯದ ಅಭಾವ ಕಡಿಮೆ, ಯಾಕಂದ್ರೆ 6:35ಕ್ಕೆ ಇರೋದ್ರಿಂದ ನಿಮ್ಮ ಮಾತು ಮುತ್ತಿನಂತ ಮಾತಾದವ್ರಿ ಕೇಳಬೇಕು ನಿಮ್ಮ ಎಲ್ಲ, ನಿಮ್ಮಲ್ಲಿಂದ ನಮಗೆ ಬಹಳ ಅನುಕೂಲ ಆಗ್ತದ, ಚಲೋ ಕೊಡ್ತೀರಿ ನೋಡ್ರಿ. ವಿಚಾರಗಳು ಬರ್ತಾವಲ್ಲ, ನಾವು ಸಾಕಷ್ಟು ಓದ್ತೀವಿ, ಓದಿರಿ ತಿಳ್ಕೊಳ್ಳೋದು, ಆಮೇಲೆ ಈ ತರ ಕೇಳ್ತಾ ಇದ್ದಾಗ ಒಂದು ಚಕ್ ಅಂತ ಒಂದು ಬೆಳಕ್ ಬರ್ತದೆ ಮನಸ್ಸಿನ, ಹೌದಿಲ್ಲ? ಬೆಳಕ್ ಬರ್ತದೆ, ಅದು ಮಾತ್ರ ಕರೆನಾರಿ. ಏಯ್, ನಾವ್ ಹಿಂಗ್ ಮಾಡೋ ಮಕ್ಕಳಿಗೆ ಹಿಂಗ್ ಅನ್ಬಾರ್ದಾಗಿತ್ತು. ನಿಮ್ಮ ಮಾತು ನಿಮ್ಮ ನಿಮ್ಮ ಸುಬೋಧ ಸಮಾಲೋಚನೆ ಅವಾಗ ಬಹಳ ಚೆನ್ನಾಗಿ ಅಂದ್ರೆ ಬಹಳ ಚೆನ್ನಾಗಿ ಮೂರು ಬರ್ತದೆ ಸರ್. ನಿಮ್ಗೆ ಅಗದಿ ಹಿಡಿಸಿದ್ದು ಯಾವ ವಿಷಯ ಹೌದ್ರಿ ಶಂಕರಣ್ಣ? ನಿಮ್ಗೆ ಬಹಳ ಹಿಡಿಸಿದ್ ಯಾವ್ದು ವಿಷಯ? ನಿಮ್ಗೆ ಎಲ್ಲ ಕೇಳ್ತೀವಿ ನಾವು, ಎಲ್ಲ ಸಮಾಲೋಚನೆ ಒಳಗೆ ಎಲ್ಲ ಕೇಳ್ತೀವಿ ನಾವು. ಬದುಕು ಬದಲಾವಣೆಗೆ ಬೇಕು ಸುಬೋಧ ಸಮಾಲೋಚನೆ, ಬದುಕು ಬದಲಾವಣೆ ಅಂತ ಮೊದಲು ಬೇಕ್ರಿ. ಥ್ಯಾಂಕ್ ಯು, ನಾವು ಅಭಿನಂದನೆಗಳು. ಬದಲಾವಣೆ ಜಗದ ನಿಯಮ, ಮತ್ತೆ ಬದಲಾದ್ರೇನೆ ನಾವು ಯಶಸ್ ಪಡಿತೀವಿ ಅಲ್ಲ? ಹೌದ್ರಿ ಸರ್, ಬಹಳ ಸಂತೋಷ ಶಂಕರಣ್ಣ. ನಮಸ್ಕಾರ. ಇದು ಇನ್ನೇಗಿರ ನಮ್ಮ ಬೆಳಗಾವಿಯಿಂದ ವಿಜಯಕುಮಾರ್ ಬಸ್ಮಿ ಅವರು ಮಾತಾಡಿದ್ರಲ್ಲ. ಹೌದು ಅವರು ನಾವು ಎಲ್ಲ ಒಂದ ವಿಶೇಷ ಇದ್ರೊಳಗ ಅಂಕಾರ ನಾವು ಕಾರ್ಯಕ್ರಮದ ಭಾಗವಹಿಸ್ತೀರಿ ಸರ್. ನಮ್ಮ ರೇಡಿಯೋ ಮಿತ್ರರಿಗೆ ಅಭಿನಂದನೆಗಳು, ಧನ್ಯವಾದ. ನೋಡ್ರಿ ಸರ್, ನಿಮ್ಗೂ ಅಭಿನಂದನೆಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಸುಬೋಧ ಸಮಾಲೋಚನೆ 150. ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಧ್ವನಿಯಲ್ಲಿ ಕಡಿತ ಆಗ್ತಾ ಇದ್ದಾರೆ, ಮಾತಾಡಿ. ನಮಸ್ಕಾರ, ಸುಬೋಧ ಸಮಾಲೋಚನೆ 150. ಹಲೋ ರೀ, ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ ರೀ, ನಾವು ಹಾವೇರಿ ಜಿಲ್ಲೆಯಿಂದ ರೀ. ಹಾ, ರೇಡಿಯೋ ಸ್ವಲ್ಪ ದೂರ ಇಡ್ರಿ. ಹಾ ರೀ, ನಿಮ್ಗೆಲ್ಲ ಕಾರ್ಯಕ್ರಮ ಸೋಸಾಯಿ ಮೂಡ್ ಬರ್ತಾವ್ ರೀ. ಗುರುರಾಜ್ ಪಾಟೀಲ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಅಮ್ಮ, ನಮಸ್ಕಾರ. ಏನಮ್ಮ ನಿಮ್ಮ ಹೆಸರು? ದ್ರಾಕ್ಷಾಯಣಿ ಅಂತ ರೀ. ದ್ರಾಕ್ಷಾಯಣಿ, ಥ್ಯಾಂಕ್ ಯು. ಯಾವ ಊರಿಂದ ಮಾತಾಡ್ಲಿಕ್ಕೆ? ನಮ್ಗ ಜೀವನ ರೂಪಿಸ್ಕೊಳಕ ಆಮೇಲೆ ಓಣ್ಯಾಗ ಎಲ್ಲ ಜೊತೆಗೆ ಹೆಂಗಿರ್ಬೇಕು ಬಾರಿ ಸೊಸಾಗಿ ಹೇಳ್ಕೊಟ್ರಿ. ಹೌದಾ, ನಿಮ್ಗ್ ಚಲೋ ಅನ್ಸೈತೆ ಕಾರ್ಯಕ್ರಮ? ಏನ್ ಮಾಡ್ತೀರಿ ಎಲ್ಲ ನನ್ನ ಅಣ್ಣಂದ್ರೆಲ್ಲ ನಾವ್ ಹೇಳ್ಬೇಕಂದ್ ವಿಷಯನ ಅವ್ರ ಹೇಳ್ಬಿಟ್ರ ಈಗ. ಏನ್ ಮಾಡ್ತೀರ ನೀವು? ಹೊಲ್ಮನಿ ಕೆಲಸ ಖರೆ ನೋಡ್ರಿ, ಎಲ್ಲ ಕೆಲಸ ಮಾಡ್ತೀವಿ, ಖರೆ ಎಲ್ಲ ಮಾಡ್ತೀವಿ. ಮನಸ್ಸು ಬಹಳ ಸ್ವಚ್ಛ ಇತ್ತು ಅಂದ್ರ, ಮನಸ್ಸು ನಿರ್ಮಲ ಇತ್ತು ಅಂದ್ರ ನಾವು ಕೆಲಸ ಜಾಸ್ತಿ ಮಾಡ್ತೀವಿ. ಮನಸ್ಸಿನ ಏನ ಸ್ವಲ್ಪ ಚಿಂತೆ ಇತ್ತು ಅಂದ್ರೆ ಕೆಲಸ ಆಗುದಿಲ್ಲ ಅಲ್ಲ. ಚಿಂತೆಯನ್ನು ಗೆಲ್ಬೇಕು ಅಂದ್ರೆ ನಮ್ಗೆ ಈ ಬೇಕು ಸುಬೋಧ ಸಮಾಲೋಚನೆ. ಹೌದಲ್ರಿ, ನಿಮ್ಗೆ ಬಹಳ ಇಷ್ಟ ಆಗ್ಯದ ಕಾರ್ಯಕ್ರಮ. ಎಷ್ಟು ಕಾರ್ಯಕ್ರಮ ಕೇಳಿರಿ ಸರ್? ಎಲ್ಲ ಕಾರ್ಯಕ್ರಮ ಕೇಳಿರಿ. ನಾವು ಎಲ್ಲವೂ ಕೇಳಿರ ಬಿಡಂಗಿಲ್ರಿ, ಫಸ್ಟ್ ಅವ್ರು ಕೇಳೋದ್ರಿ. ರೇಡಿಯೋದ ಕೇಳ್ತಿರೋ ನ್ಯೂಸ್ ಏನೇರ್ ಆ್ಯಪ್ ನ ಮೊಬೈಲ್ ನೇ ಕೇಳ್ತಿರೋ? ರೇಡಿಯೋದ ಕೇಳ್ತಿರಿ ಸರ್. ಬಹಳ ಸಂತೋಷ ರೀ. ಚಲೋ ಬರ್ತದ ಎಲ್ಲ ಕಾರ್ಯಕ್ರಮ? ಎಲ್ಲ ಮಸ್ತ್ ಮೂಡ್ ಬರ್ತಾವ್ರಿ. ಜೀವನದಾಗ ರೂಪಿಸ್ಕೊಂಡೇವ್ರಿ. ಬಹಳ ಸಂತೋಷ ರೀ. ಯಾಕಂದ್ರೆ ನೀವು ಮಹಿಳೆಯರು ಗೃಹಿಣಿಯರೇ ನಮ್ಮ ಒಂದು ನಾಯಕರಾಗುವಂತ ಇವ್ರು. ಯಾಕಂದ್ರೆ ಮನೆ ನಾಯಕರು ಅಂದ್ರೆ ನೀವೇ, ನೀವು ಎಲ್ಲ ಅಡಿಗೆ ಮಾಡಿ ಎಲ್ಲ ಕಾಣ್ ಹೊರ ಕೆಲಸ. ಮಹಿಳೆ ಕುಟುಂಬದ ಬೆನ್ನೆಲುಬು. ಮನೆಯೊಳಗೆಲ್ಲ ಕೆಲಸ ಮಾಡಿ ಹೊರ ಕೆಲಸ ಮಾಡ್ತೀರಿ ನೀವು. ಹೌದಲ್ಲ, ನಿಮ್ಮ ಮನಸ್ಸು ಸದಾ ಸ್ವಚ್ಛವಾಗಿತ್ತು ಅಂದ್ರೆ ಮಕ್ಕಳು ಕೂಡ ನಿಮ್ಮನ್ನ ಅನುಸರಿಸ್ತಾರ, ಆಮೇಲೆ ಹಿರಿಯರು ಅನುಕರಣೆ ಮಾಡ್ತಾರ. ಮತ್ತೆ ನಾವು ಹಿರಿಯರು ಮನೆಯವರು ಗಂಡ ಅವರೆಲ್ಲ ಕೂಡ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪು ಮಾಡ್ತಾ ಇದ್ರು ಕೂಡ ಸುಧಾರಿಸ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಿ ನೀವು. ಅದು ದೊಡ್ಡದು. ಅದಕ್ಕೆ ಜೀವನಕ್ಕೆ ಬದಲಾವಣೆ ಆಗಂತವ ನೀವು ಹೇಳ್ಕೊಟ್ರಿ. ಅದು ನಿಮ್ಮ ರೂಪಿಸ್ಕೊಂಡೇವ್ರಿ. ನಿಮ್ ಜೀವನದೊಳಗ ಸಂತೋಷ ಸಾಕಷ್ಟು ಬರ್ಲಿ, ಹರಿದು ಬರ್ಲಿ ಅಂತ ಆಸೆ ಮಾಡ್ತೀವಿ. ಹಿಂಗೆ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ರಿ ಅಕ್ಕವ್ರೆ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಪಾಟೀಲ್, ನಾವು ವಿಪಕ್ಷಪ್ಪ ಕಟ್ಟೆ ಅಂತ ಮಾತಾಡೋದು. ನಮಸ್ಕಾರ ವಿಪಕ್ಷಪ್ಪ ಅವ್ರೆ. ನಮಸ್ಕಾರ, ನಾವು ಸೋಷಿಯಲ್ ವರ್ಕರ್ ರೀ. ಯಾವ ಊರಿಂದ? ಗದಗ್ರಿ. ಸ್ವಲ್ಪ ಟೈಮ್ ಚೇಂಜ್ ಆಗ್ಬೇಕ್ರಿ ಸರ್, ಅದ ಟೈಮ್ ಸೂಟೇಬಲ್ ಅಲ್ಲ. ಅವಾಗ ಗೊಂದಲ ಇರ್ತೈತಿ, ಬೆಳಿಗ್ಗೆ ಆರು ಮೂವತ್ತಿದ್ ಗೊಂದಲ ಇರ್ತೈತಿ. ಅವಾಗ ಗೊಂದಲ ಇರ್ತೈತಿ, ಯಾಕಂದ್ರೆ ಜಳಕ ಮಾಡೋದು, ಅಡಿಗೆ ಮಾಡೋದು, ಇದಕ್ ಹೋಗುದು, ಅದಕ್ ಹೋಗುದು, ಇಂಥದೆಲ್ಲ ಕುಂತು ಕೇಳುವಂತ ಕಾರ್ಯಕ್ರಮ. ನಮ್ಮ ಸಮಯದ ಏನಾಗತ್ರಿ, ಏನು ಪ್ರೆಸ್ ಆಗಿರ್ಬೇಕಲ್ಲ. ಹೌದೌದೌದು, ಅದಕ್ಕ ಏನ್ ಮಾಡ್ರಿ, ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ರಿ ಸ್ವಲ್ಪ ಆದಷ್ಟು. ಅಲ್ಲ ವಿಪಕ್ಷಪ್ಪ ಅವ್ರೆ, ಚಲೋ ಕಾರ್ಯಕ್ರಮ ಹೆಂಗ್ ಬರ್ತದ, ಏನ್ ವಿಷಯ ಅದ ಅದ್ರಾಗ, ನಿಮ್ ಹೆಂಗ ಅನಿಸ್ತು ಚಲೋ ಐತಿ ಕರೇರಿ? ಏನದ ಏನದ ಪ್ರತಿಕ್ರಿಯೆ ಇದಕ್ಕ ಬಹಳ ಕಡಿಮೆ ಐತಿ ಈಗ. ಇದಕ್ಕ ಈಗ ನಿಮ್ಗೆ ಏನ್ ಅನಿಸ್ತದ ಕಾರ್ಯಕ್ರಮ ಕೇಳ್ತಿರ್ಲ? ಯೂಟ್ಯೂಬ್ ಅವು ಇವು ಚಿತ್ರಗೀತೆ ಅಂತವಕ್ಕ ಬೆಲೆ ಕೊಡ್ತಾರ, ಹೊರತಾಗಿ ಇಂಥವಕ್ಕ ಬಹಳ ಡಿಮಾಂಡ್ ಕೊಡುದಿಲ್ಲ ಈಗ. ನಮ್ ಕೇಳುಗರಿಗೆ ಒಳ್ಳೆ ಒಂದು ಸಲಹೆ ಕೊಡ್ತಾ ಇದಾರ. ಹಳ್ಳಿ ವಾತಾವರಣದಾಗ ಬಹಳ ಸಂತೋಷ, ಸಿಟಿ ಲೆವೆಲ್ ಆಗಿ ಕೆಲಸ ಆಗಲ್ರಿ. ಅಲ್ಲ ಖಂಡಿತವಾಗಿ ಕೂಡ ಇದು ಈ ತರ ಸುಬೋಧ ಸಮಾಲೋಚನೆ ಮಾಡ್ಬೇಕು ಅಂದ್ರೆ ಈ ತರ ಕಾರ್ಯಕ್ರಮ ಕೇಳಿದ್ರೆ ಚಲೋ ಆಗ್ತದೆ. ನಮ್ಮ ಕೇಳುಗರಲ್ಲಿ ಕೋರಿಕೆ ಅಂದ್ರೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ರಿ. ಏನ್ರಿ ನಿಮ್ಮ ಸಲಹೆಗೆ ಬಹಳ ಧನ್ಯವಾದಗಳು. ಏನ್ ಹೇಳ್ರಿ ನಿಮ್ಮ ಪಾಟೀಲ್ ನಿಮ್ಮ ಫ್ಯಾಮಿಲಿ ಒಳಗೆ ಏನ್ರ ಅಳವಡಿಸಿಕೊಂಡ್ರಲ್ಲ, ಏನ್ರ ನಿಮ್ಗೆ ಬೆನಿಫಿಟ್ ಆಗೈತೆ? ಅದನ್ನ ಕರೆಕ್ಟ್ ಬಹಳ ಚಂದ ಪ್ರಶ್ನೆ ಕೇಳಿದ್ರಿ ನೀವು. ಅದನ್ನ ನಾವು ಇನ್ ಮೇಲಿಂದ ನೀವು ಹೇಳಿದಂಗೆ ಅಳವಡಿಸ್ಕೋತೀವಿ. ಆಮೇಲೆ ನಾವು ಗಿಡ ಹಣ್ಣು ಕೊಟ್ರೆ ಗಿಡ ಸುದ್ದ ಇರ್ಬೇಕಲ್ಲ. ಹೌದೌದೌದು, ಬಹಳ ಚಲೋ ಹೇಳಿದ್ರಿ. ನಾವು ಅಳವಡಿಸ್ಕೋಬೇಕು. ಬರ್ದಿರಲ್ಲ ಅದು? ಹಾ, ಪುಸ್ತಕ ಮಾಡಿದಾರೆ, ಮಾಡ್ತಾ ಇದ್ದೀವಿ, ಹೇಳ್ತೇನಂತ ನಿಮ್ಗೆ. ಸಿಗ್ತಾವನ್ರಿ ಬುಕ್ಕ? ಹಾ ಸಿಗ್ತಾವ್ರಿ, ಸಪ್ನಾ ಬುಕ್ ಹೌಸ್ ನಾವು ಹೋದ್ರೆ ಸಿಗ್ತಾವ. ಶುಭವಾಗ್ಲಿ. ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ? ಹೇಳ್ತಾರ, ಹೇಳ್ತೇನೆ. ಸಪ್ನಾ ಬುಕ್ ಹೌಸ್ ನಾಗ ಸಿಗ್ತಾವ, ಹುಬ್ಳಿ ಒಳಗೆ ಬಂದ. ಹಾ ಕೊಡ್ತೀನಿ, ಕೊಡ್ತೀವಿ. ನಮಸ್ಕಾರ, ಶುಭವಾಗ್ಲಿ. ನಮಸ್ಕಾರ. ನಮಸ್ಕಾರ. ಸಾಕಷ್ಟು ಉತ್ಸಾಹದಿಂದ ಕೇಳ್ತಾ ಇದ್ದಾರೆ. ನಿಮ್ಮ ಮನೆಗೆ ಬರುವಂತ ಪತ್ರಗಳೇ ಸಾಕ್ಷಿ. ಎಷ್ಟು ಜನ, ಎಷ್ಟು ಪತ್ರ ಬರ್ತಾವ ಹೇಳ್ರಿ ಗುರುರಾಜ? ದಿವಸ ಆಫೀಸ್ ತೆಗೆದ ತಕ್ಷಣ ನನಗೆ ಒಂದು 3-4 ಪತ್ರ ಬರ್ತಾವ್ರಿ. ಒಂದು ಬಾಕ್ಸ್ ತುಂಬಿದ್ದು ನಾನು. ಸಾವಿರಾರು ಪತ್ರಗಳಿದೆ, ಸಾವಿರಾರು ಪತ್ರಗಳು. ಅಭಿನಂದನೆಗಳು. ಹಲೋ ಹಲೋ, ಸುಬೋಧ ಸಮಾಲೋಚನೆ 150 ಹೇಳಿ. ನಮಸ್ಕಾರ, ನಾನು ಹಾ ಹೇಳಿ. ಮೊಬೈಲ್ ಕರೆಕ್ಟ್ ಹಿಡ್ಕೊಳ್ರಿ, ಕರೆಕ್ಟ್ ಹಿಡ್ಕೊಂಡು ಮಾತಾಡಿ. ಶುಭಾಶಯಗಳು. ದಸರಾ ಹತ್ರ ಬಂತಲ್ಲ. ಮತ್ತೆ ಡಾಕ್ಟರ್ ಗುರುರಾಜ್ ಅವ್ರಿಗೆ ಕೂಡ ಈ ಕಡೆ ನಮ್ಮ ತಿರ್ಲಾಪುರ್ ಗಾಂಧೀಜಿ ಅವರಿಂದ ವಂದನೆಗಳು. ಏ ನಮಸ್ಕಾರಪ್ಪ, ನಮಸ್ಕಾರ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಹ್ಞೂ ರೀ, ಶುಭಾಶಯಗಳು. ನಿಮ್ಮ ಮನೆಗೆ ಮೊಬೈಲ್ ಸರಿ ಹಿಡೀರಿ, ಮೈಕ್ ಹತ್ರ, ಮೈಕ್ ಹತ್ರ ಮೊಬೈಲ್ ಹಿಡೀರಿ, ಮೈಕ್ ಹತ್ರ ಹಿಡ್ರಿ, ಕರೆಕ್ಟ್ ಮಾತಾಡಿ. ಶಿಗಾವ್ದಿಂದ ನೋಡ್ರಿ, ಬಹಳ ಅಲ್ರಿ ನೀವು, ಅಲ್ರಿ ಗುರುಗಳೇ, ನೀವು ನಿಮ್ಗೆ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಬಟ್ಟೆಗಳನ್ನ ಹಾಕೊಂಡು, ಉಡುಗೆ ತೊಡೆಗಳನ್ನ ಹಾಕೊಂಡು ಈ ಸುಬೋಧ ಕಲಿಕಾ ಕೇಂದ್ರಕ್ಕೆ ಭೇಟಿ ಕೊಡ್ತೀವಿ ನಾವು, ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಇದು. ಹೌದೌದೌದು, ಆಗ್ಲಿ ರೀ ಪನ್ನೆ, ಮುತ್ತಣ್ಣ ತಿರ್ಲಾಪುರ್ ರೀ, ಅಯೋಧ್ಯೆಗೆ ಹೋಗಿ ಬಂದಾರ ಸೈಕಲ್ ಮೇಲೆ, ಸೈಕಲ್ ಮೇಲೆ ಇಲ್ಲ ನಡ್ಕೊಂಡು ಹೋಗಿದ್ದಾರೆ ಪಾದಯಾತ್ರೆ. ಓಕೆ ಓಕೆ, ಹೋಗಿ ಬಂದಿದ್ದಾರೆ ಅಂದ್ರೆ ಸುಮಾರು ಇಡೀ ಭಾರತವನ್ನು ಸುತ್ತಲಿಕ್ಕೆ ಅವ್ರಿಗೆ ಬಹಳ ಆಸೆ. ಗಾಂಧಿ ವೇಷಧಾರಿಯಾಗಿ ಹೋಗ್ತಾರ ಅವರು, ಬಣ್ಣಗಣ್ಣ ಹಚ್ಚುತ್ತಿದ್ರು, ಸಿದ್ದೇಶ್ವರ ಸ್ವಾಮಿಗಳು ಬೇಡ ಅಂತ ಹೇಳಿದ ಮೇಲೆ ಬಿಟ್ಟಾರ, ಅದು ಆರೋಗ್ಯಕ್ಕೆ ಚಲೋ ಅಲ್ಲ ಅಂತ ಹೇಳಿ. ಈಗ ಏನಾಗಿದೆ, ಅವ್ರು ಇಷ್ಟು ಪರಿಸರ ಜಾಗೃತಿ ಇರ್ಬೋದು, ಯಾವುದೇ ಒಂದು ಪ್ರಚಲಿತ ವಿದ್ಯಮಾನಗಳು ಬಂತಾನು ತಗೊಂಡು ಹೋಗಿ ಹೊರಗಡೆ ಮಾಡ್ತಾರೆ, ಅವ್ರು ಇಷ್ಟ ಪಡ್ತಾ ಇದ್ದಾರೆ, ನಮ್ಗೆ ಬಹಳ ಸಂತೋಷ. ಅಭಿನಂದನೆ, ನಿಮಗೂ ಅಭಿನಂದನೆಗಳು ಸರ್. ಅಭಿನಂದನೆ, ಈಗ ಸೈಕಲ್ ಹೊಡ್ಕೊಂಡು ಬಂದಿ ನೋಡ್ರಿ, 6 ಕಿಲೋಮೀಟರ್ ಈಗ ಬಂದಿದ್ರೆ ಸೈಕಲ್ ನೋಡು, ಸೈಕಲ್ ಹೊಡಿತಾ ಇದ್ರಿ ಈಗ ಹೊಡ್ಕೊಂಡು ಬಂದು ಇಟ್ಟ ಒಳಗೆ ಬಂದು ಫೋನ್ ಹಚ್ಚಿದೆ, ಫೋನ್ ಸಿಕ್ಬಿಡ್ತಾ ಎಂತ ನಸೀಬ್ ನೋಡ್ರಿ ನಂದ ಲಕ್ಕಿ. ನಿಮ್ಮ ಮುತ್ತಣ್ಣ ತಿರ್ಲಾಪುರ್, ನೀವು ಕೂಡ ನಮ್ಮ ನಮ್ಮ ಕೇಳುಗರ ಒಂದು ಅಚ್ಚು ಮೆಚ್ಚಿನ ಒಂದು ನಾಯಕರಾಗಿ. ಅಭಿಯಾನ ನವೆಂಬರ್ 2 ನಮ್ಮ ಹೆಮ್ಮೆಯ ಆಕಾಶವಾಣಿ ಕೇಂದ್ರ ಅಂತೇಳಿ ನಾ ಸೈಕಲ್ ಯಾತ್ರೆ ಬರ್ತಿದ್ದೀನಿ. ಬಹಳ ಸಂತೋಷ ರೀ, ನಿಮ್ಮ ಒಂದು ಅಭಿಮಾನಕ್ಕೆ ನಾವು ಚಿರಋಣಿ. ಒಂದು ಫೋನ್ ಇನ್ ನೇರ ಕಾರ್ಯಕ್ರಮ ಮುಖಾಂತರ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ನೋಡ್ರಿ, ನಿಮ್ಮಲ್ಲಿ ಸುಬೋಧ ಸಮಾಲೋಚನೆಗಳನ್ನ ಸುಬೋಧ ಸಮಾಲೋಚನೆಗಳು ನಿಮ್ಮಲ್ಲಿವೆ, ಅದಕ್ಕೆ ನಮಗೆ ನಮ್ಮ ಕಾರ್ಯಕ್ರಮಗಳು ಇಷ್ಟಪಡ್ತೀರಿ. ಧನ್ಯವಾದಗಳು, ಧನ್ಯವಾದ, ಧನ್ಯವಾದ, ನಮಸ್ಕಾರ, ನಮಸ್ಕಾರ. ನೋಡ್ರಿ ಹೆಂಗೆ ಎಷ್ಟು ಉತ್ಸಾಹ ರೀ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಹೇಳಿ. ಸುಬೋಧ ಸಮಾಲೋಚನೆ ಹೇಳಮ್ಮ, ಹೇಳಮ್ಮ. ಎಲ್ಲಿಂದ? ಬೈಲಹೊಂಗಲ್ ತಾಲೂಕು ಕೆಂಗಾಣೂರಿಂದ ಸರೋಜಾ ಅಂತ. ಸರೋಜಾ ಅವರೇ ಹೇಳಿ. ನಮಸ್ಕಾರ. ಈ ಗುರುರಾಜ್ ಪಾಟೀಲ್, ನಮಸ್ಕಾರ ರೀ. ನಮಸ್ಕಾರ ಅಮ್ಮ, ನಮಸ್ಕಾರ. ನಿಮ್ದು ಇದು ಚಂದ ಇವತ್ತದ್ರಿ. ಬಹಳ ಚೆನ್ನಾಗಿ ಬರ್ತಾ, ನಮ್ಗೆ ತುಂಬಾ ಇಷ್ಟ ಆಗ್ತತ್ರಿ ಅದು. ಹ್ಞೂ, ಆಮೇಲೆ ವಿಷಯ ಏನನ್ನೋಕ್ಕಿಂತ ನಿಮ್ಮ ಧ್ವನಿ ನಮ್ಮನ್ನ ಎಳ್ಕೊಂಡು ಆ ಟೈಮ್ ಹೋಗ್ಬಿಡ್ತೈತಿ. ಓಹೋ, ಒಂದು ಮಂತ್ರ ಮುಗ್ಧರ ಆಗ್ತೀರಿ ನೋಡ್ರಿ. ನಿಮ್ಮ ಧ್ವನಿಯಲ್ಲಿ ಎಂತ ಆಕರ್ಷಣೆ ಇದೆ ಗುರುರಾಜ್ ಅವರೇ. ಗುರುರಾಜ್ ಪಾಟೀಲ್ ಅವ್ರ ಧ್ವನಿ ಒಳಗೆ ಅಷ್ಟೊಂದು ಆಕರ್ಷಣೆ ಇದೆ. ಓಕೆ, ಆಯ್ತು ರೀ, ಥ್ಯಾಂಕ್ ಯು. ಅವರು ಅಕಸ್ಮಾತ್ ನಾವು ಅದಕ್ಕೆ ಅವ್ರು ಆಕರ್ಷಣೆ ಇರೋದಕ್ಕೇನೆ ಅವರು ಸ್ವಲ್ಪ ಬೇಗ ಮರೆತ್ರು ಒಂದು ವಾರ ಸರ್ ನಮ್ಮ ನಿಮ್ಮ ಕಾರ್ಯಕ್ರಮ ಆಗ್ಬೇಕು ಅಂತ ನಾವು ಫೋನ್ ಮಾಡ್ತೀವಿ ಅವ್ರಿಗೆ. ಹೌದು, ಕೆಲವೊಂದು ಫೋನಲ್ಲೇ ರೆಕಾರ್ಡ್ ಮಾಡ್ತೀವಿ. ಸಂಚನ ಅಯ್ಯೋ ಗುರುರಾಜ್ ಪಾಟೀಲ್ ಅವರು ಇದನ್ನು ಕೇಳಿಲ್ಲ ಅನ್ನೋ ಒಂದು ಇದಾಗ್ಬಿಡ್ತೈತೆ ನೋಡ್ರಿ. ಸೂಚಿಗಲ್ಲಿನ ವ್ಯಕ್ತಿತ್ವ ಗುರುರಾಜ್ ಅವರೇ, ನಿಮಗೆ ಅಭಿನಂದನೆಗಳು, ಧನ್ಯವಾದ. ಇವು ಚಲೋ ಬರ್ತಾರೆ. ಒಳ್ಳೆ ವಿಚಾರಗಳು ನಿಮ್ಮಲ್ಲಿ, ಒಳ್ಳೆ ವಿಚಾರಗಳು ಇರಲಿ ತಾಯಂದಿರೆ ಅಂದ್ರೆ ಖಂಡಿತ ಅದು ಮಕ್ಕಳಿಗೆ ಹೋಗ್ತದ, ಮಕ್ಕಳಿಂದ ಅವರು ನಿಮ್ಮ ಕುಟುಂಬ ಬೆಳೀತದ, ಹಾಗೇನೆ ನಾಡು ಬೆಳೀತಾರೆ. ಬಹಳ ಸಂತೋಷ, ಒಳ್ಳೇದಾಗ್ಲಿ ನಿಮ್ಗೂ, ಒಳ್ಳೇದಾಗ್ಲಿ ಸಮಾಜಕ್ಕೆ, ಒಳ್ಳೇದಾಗ್ಲಿ ರೀ, ನಿಮ್ಮಿಂದ ಬೇರೆದವ್ರಿಗೆ ಸಹಾಯ ಆಗ್ಲಿ. ನಮಸ್ಕಾರ, ನಮಸ್ಕಾರ ಅಕ್ಕ ಅವರೇ. ಸುಬೋಧ ಸಮಾಲೋಚನೆ. ನಮಸ್ಕಾರ ಸರ್. ನಮಸ್ಕಾರ. ಹನಗಲ್ ತಾಲೂಕ್ ಕೂಸನೂರ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ. ನಮಸ್ಕಾರ ಸ್ವಾಮೀಜಿ, ಹೇಳಿ. ನಿಮ್ ಕಾರ್ಯಕ್ರಮ ಸ್ವಾಮೀಜಿ ಇಷ್ಟಪಡ್ತಾರ, ನಮ್ಗೆ ಬಹಳ ಸಂತೋಷ ಆಯ್ತು. ಪ್ರತಿ ದಿವಸ ನಾವು ಕೇಳ್ತೀವಿ. ನೋಡ್ರಿ, ಕರೆನ ನಿಜವಾಗಿ ಕೂಡ ಒಂದು ವಿಚಾರಗಳಿಂದನೇ ಮನುಷ್ಯ ಮನುಷ್ಯತ್ವವನ್ನು ಪಡ್ಕೋತಾನೆ, ಹೌದಲ್ರಿ? ಕರೆ, ನಾ ಹೇಳಿದ್ನಲ್ಲ ಆಗ್ಲೇ, ಹೇಳತ್ತಿದ್ದಲ್ಲ, ಮನಸ್ಸು ಅಂದ್ರೆ ಮನಸ್ಸಿನ ನಾಯಕ. ಸ್ವಾಮಿಯವರಿಗೆ ಯಾವುದು ಬಹಳ ಇಷ್ಟ ಆಗಿರುವಂತ ವಿಷಯ ಇದೆಯಾ, ಹೇಳಿ, ನೆನಪಿದೆ ನಿಮಗೆ ಸ್ವಾಮಿಯರ? ಒಂದ್ ಕತೆ ಹೇಳಿದ್ರೆ ಸರ್, ಮೊನ್ನೆ ಒಂದು ಕಾರ್ಯಕ್ರಮದಾಗ ಚೆನ್ನಾಗಿತ್ತು, ನೀವು ಒಂದ್ ಕತೆ ಮಾಡಿ ಹೇಳಿದ್ರಿ, ಒಂದು ಸುಬೋಧ ಸಮಾಲೋಚನೆ ಒಳಗೆ ಪ್ರತಿ ಉಪಕತೆಗಳು ಅವ್ರದ್ದು ಅಚ್ಚುಮೆಚ್ಚು ಆದ್ರಿ. ಆಮೇಲೆ ಇವರು ಸರ್ ಅವರು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹೆಚ್ಚು ಚೋಳಿನ್ ಸರ್ ಏನ್ರಿ, ಅದ್ಭುತ ಮಾತಾಡ್ತಾರೆ, ಅದ್ಭುತವಾಗಿ ನಡೆಸ್ಕೊಡ್ತಾರೆ, ನಮಗೆ ಕೀಲಿ ಕೊಟ್ಬಿಡ್ತಾರೆ ಅವರು. ಮಲ್ಲಿಕಾರ್ಜುನ ಸ್ವಾಮಿಗಳೇ, ಬಹಳ ಸಂತೋಷ ಆಯ್ತು, ಯಾಕಂದ್ರೆ ಸ್ವಾಮೀಜಿ ಅವರು ಇಷ್ಟಪಟ್ರೆ ಅದು ಖಂಡಿತವಾಗಿ ಕೂಡ ಇಡೀ ಸಮಾಜ ಇಷ್ಟಪಡ್ತದೆ ಅಂತಾನೆ ಲೆಕ್ಕ. ಯಾಕಂದ್ರೆ ನೀವು ಕೂಡ ಸುಬೋಧ ಸಮಾಲೋಚನೆಯನ್ನೇ, ವಿಚಾರಗಳನ್ನೇ ಜನರ ಜೊತೆ ಹಂಚಿಕೊತಿರ್ತೀರಿ ಬದುಕು ಹಸನ್ ಮಾಡ್ಲಿಕ್ಕೆ. ಯಾಕಂದ್ರೆ ಸಾಕಷ್ಟು ಚಿತ್ತ ವಿಕಾರಗಳು ಇರ್ತಾವ್ರಿ ಮನಸ್ಸಿನಾಗ, ಯಾಕಂದ್ರೆ ಮನೆಯೊಳಗೆ ಅಂದ್ರೆ ಯಾವಾಗಲೂ ಸರಿ ಇರೋದ್ರು, ಸಣ್ಣ ಸಪ್ಪ ಜಗಳ ಪಗಳ ಇದ್ದೇ ಇರ್ತಾವೆ. ನಿಮ್ಮ ಸ್ವಾಮಿಗಳ ಕಡೆ ಬಂದ್ರೆ ಎಷ್ಟು ಬಗೆ ಇರ್ತಾವೆ. ಅಂತ ಸುಬೋಧ ಸಮಾಲೋಚನೆ ತಾವು ಇಷ್ಟಪಡ್ತೀರಿ ಅಂದ್ರೆ, ನೀವು ಇವುಗಳನ್ನು ಅಳವಡಿಸ್ಕೊಂಡು ಹೇಳಿದ್ರೆ ಇನ್ನು ಅಂದ್ರೆ ವಿಚಾರಗಳು ಜಾಸ್ತಿ ಜನರಿಗೆ ತಲುಪ್ತದೆ, ಮತ್ತೆ ಅವರ ಬದುಕು ಬಂಗಾರ ಆಗ್ತದೆ. ಹಂಗಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳೇ, ನಮಸ್ಕಾರ. ಸುಬೋಧ ಸಮಾಲೋಚನೆ. ನಮಸ್ಕಾರ. ಎಲ್ಲಿಂದ? ಹುಬ್ಬಳ್ಳಿ ತಾಲೂಕ್ ಬ್ಯಾಟಿಂದ. ಶರಣ ಬಸವ ಚೋಳಿ ಸರ್ ಅದಲ್ಲ? ಹೌದಾ? ಹಾ ಹೌದ್ರಿ. ನಮಸ್ಕಾರ. ಶರಣಪ್ಪ ಅರಳಿಕಟ್ಟಿ ಇಷ್ಟೇ ಸರ. ಓ, ನಿಮ್ದು ಅರಳಿಕಟ್ಟಿ ಏನ್ರಿ? ನಮ್ಮ ನಮ್ಮವ ನನಗೆ ಶರಣಪ್ಪನ ಅಂತಾರ್ತಾವ್ರಿ. ನನಗೂ ನಮ್ಮವ ಶರಣಪ್ಪನ ಅಂತಾಳ್ರಿ. ಅಡ್ಡಿಲ್ಲ, ಹೇಳಿ ಹೇಳಿ, ಪರವಾಗಿಲ್ಲ. ಪನ್ನ ಸರ್ಗೆ ನಮಸ್ಕಾರ ರೀ. ನಮಸ್ಕಾರಪ್ಪ. ನಮಸ್ಕಾರ. ಆರಾಮಿದ್ರಿ ಸರ? ಆರಾಮಿದ್ದೀನಿ, ಥ್ಯಾಂಕ್ ಯು. ಸರ್, ನಾ ಕಾರ್ಯಕ್ರಮ ಬಹಳ ಅಂದ್ರೆ ನಾನು ಹತ್ತಿರ ಬ್ಯಾಂಡ್ ಇದೆ ಸರ್. ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಲ್ರಿ. ಅದ್ರಾಗೂ ಸಂದರ್ಶನ ಚೋಳನ್ ಸಾಹೇಬ್ರು ನೀವು ಸಂದರ್ಶನ ಮಾಡ್ತಿರಲ್ರಿ, ಅದ್ ಎಷ್ಟು ಅದ್ಭುತವಾಗಿ ಮೂಡಿ ಬರ್ತದ ಸರ್. ಹ್ಞೂ ಹ್ಞೂ, ಅದ್ ಕೇಳ್ತಾ ನಂಗೆ ಶಾಲೆಗೆ ಹೋಗ್ಕೊಂಬಂತಾಗಲ್ಲ ನೋಡ್ರಿ. ಟೈಮ್ ಆಗಿದ್ದು ಯಾಕಾರ ಟೈಮ್ ಆತಮಾರ ಅನ್ಸುತ್ತೆ. ಮತ್ತೆ ಅವಾಗ ಹಿಂಗ್ ಮಾತುಗಳು ಹಿಂಗೇ ಇರ್ಬೇಕ್ರಿ, ಜಗ್ ಅಂತ ಬೆಳಕ್ ಲೈಟ್ ಹತ್ತಂಗಿರ್ಬೇಕು. ಅದು ಸೇಮ್ ನಡೀತಾ ಇದೆ ಅನ್ನೋಂಗೆ ಒಟ್ಟು ನಡೀತೈತ್ರಿ. ಆ ಕಾರ್ಯಕ್ರಮ ಕೇಳ್ತಾ ಒಂಥರ ಇದನ್ನಾದ್ರಿ, ಮಕ್ಕಳಿಗೆ ತಿಳ್ಕೊಳ್ಳೋದು ಯಾವ ರೀತಿ ಊರ್ಬೇಕು, ಜೊತೆಗೆ ಯಾವ ರೀತಿ ನಡ್ಕೊಳ್ಬೇಕು, ನಡ ನುಡಿ ಹೆಂಗಿರ್ಬೇಕು ಅಂತ ಸುಬೋಧದಾಗ ಒಳ್ಳೆ ಮಸ್ತ್ ಮೂಡಿ ಬಂತ್ರಿ. ಅಲ್ಲ, ಆ ಹುರುಪಿನಿಂದ ನಾವು ಮಾಡ್ತಾರ ನೋಡ್ರಿ ಗುರುರಾಜ್ ಪಾಟೀಲ್ ಅವರು. ಅದು ಸೇರಿಗೆ ಸವಾಸೇರ ಅನ್ನೋಂಗೆ ಬಹಳ ಚಂದ ಹೊಂಟದ. ಮೊದ್ಲು ಅವ್ರಿಗೆ ಕೃತಜ್ಞತೆ ಹೇಳ್ತಾರೆ. ಅವ್ರು ಎಷ್ಟು ಚಂದ ಕತೆಗಳನ್ನ ಹೇಳ್ತಾರೆ, ಉಪಕಥೆಗಳನ್ನ ಮಾಡ್ತಾರೆ, ಮತ್ತೆ ಆಮೇಲೆ ವಿಶ್ಲೇಷಣೆ ಎಷ್ಟು ಚಂದ ಮಾಡ್ತಾರ. ಬಿಡಿಸಿ ಹೇಳಿದಾಗ ಬಹಳ ಅರ್ಥ ಗರ್ಭಿತಾರೆ. ಬಿಡಿಸಿ ಹೇಳ್ತಾರ್ರಿ ಅವ್ರು, ಹೇಳ್ತಾರ ನೋಡ್ರಿ. ಈಗ ಸಿಟ್ ಮಾಡ್ಕೊಂಡ್ರಿಪ್ಪ, ಮತ್ ನಾಳೆ ಮುಂದಿನ ಏನಂತಾರ ಅವ್ರು? ಇವತ್ ಸಿಟ್ ಮಾಡ್ಕೊಂಡ್ರೆ ಅದ್ರ ಮುಂದೆ ನೀವು ಎದುರಿಸ್ಬೇಕಲ್ಲ. ಮತ್ ಬೇರೆ ಯಾರು ಬಂದು ಎದುರಿಸುದಿಲ್ಲ ಅದನ್ನ. ಹೌದಲ್ರಿ? ಹಾ, ಅಂದ್ರೆ ಪ್ರತಿಯೊಂದು ವಿಷಯವನ್ನು ಇಷ್ಟು ಮನನ ರೀತಿಯೊಳಗ ಆಮೇಲೆ ಸತ್ಯ ನಿಷ್ಠುರವಾಗಿ ವಿಶ್ಲೇಷಣೆ ಮಾಡ್ತಾರ ಅವ್ರು. ಆಮೇಲೆ ಜೊತೆಗೆ ಮನಸ್ತಾಪ ಅನ್ನೋದನ್ನ ಯಾವ ರೀತಿ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಕಾರ್ಯಕ್ರಮ ಯಾವ ಇಂಥದ್ದು ಯಾವ್ದು ಹೇಳಕ್ ಒಂದೊಂದು ಇದನ್ನ ಆಗಲ್ಲ ಬಿಡಿ, ಮಸ್ತ್ ಚಂದ ಹೇಳ್ತಾರ್ರಿ. ಹಾ, ಯಾಕಂದ್ರಿ ಪ್ರತಿಯೊಬ್ಬ ವ್ಯಕ್ತಿಯೊಳಗಡೆ ಒಂದು ಸಾಮರ್ಥ್ಯ ಇರ್ತದ್ರಿ. ಇದು ನಾನೊಬ್ಬನೇ ಅಂತಲ್ಲ, ನಾನು ಇದನ್ನ ಗುರುತಿಸ್ಕೊಂಡಾಗ ಇವತ್ತು ನಿಮ್ ಜೊತೆಗೆ ಮಾತಾಡುವಂತ ವ್ಯವಸ್ಥೆ ಮತ್ತು ಅವಕಾಶ ಸಿಕ್ಕದ. ಹಿಂಗ ಪ್ರತಿಯೊಬ್ಬರು ತಮ್ಮೊಳಗಿರುವಂತ ಸಾಮರ್ಥ್ಯವನ್ನು ಗುರುತಿಸ್ಕೊಂಡ್ರ ನೀವು ಸಮಾಜಕ್ಕೆ ಏನಾದರೂ ಹೊಳ್ಳಿ ಕಾಣಿಕೆ ಆಗಿ ಕೊಡಬಹುದು, ಮತ್ತ ನೀವು ಸಹ ಈ ರೀತಿ ಬೆಳೀಬಹುದು ಅನ್ನೋದು ನನ್ನ ನಂಬಿಕೆ. ಅದು ಆಗಬೇಕು ಅನ್ನೋದು ನನ್ನ ಬಯಕೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ರೀ. ಥ್ಯಾಂಕ್ ಯು ಸರ್. ಶರಣಪ್ಪ ಅವರ ಸರ್, ಈ ವಿಷಯದೊಳಗೆ ನಾವು ನಂದು ನೆನಪು ಮಾಡ್ಕೋಬೇಕು ಚೋಳಿನ್ ಸಾಹೇಬ್ರ. ಏನಂದ್ರ ಕರ್ನಾಟಕದಾಗ ಅಷ್ಟ ನಮ್ಮ ಕೇಳುಗರಿಲ್ಲ. ಹೌದು, ಬೇರೆ ಬೇರೆ ದೇಶದೊಳಗೆ ಇವತ್ತು ನಮ್ಮ ಸುಬೋಧ ಸಮಾಲೋಚನೆ ಮೂಲಕ ಜಗತ್ತಿನಲ್ಲೂ ಕೂಡ ಕೇಳ್ಬೋದು. ಕೃಪಾದ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ನನಗೆ ಕಳೆದ ಐತವಾರ ಫೋನ್ ಮಾಡಿದ್ರು, ಶಿಕಾಗೋ US ದಿಂದ, ಅಮೆರಿಕಾದಿಂದ ಫೋನ್ ಮಾಡಿ, ಆಮೇಲೆ ದುಬೈದಿಂದ ಒಂದು ಕಾಲ್ ಬಂದಿತ್ತು ನನಗೆ. ಓ, ಬಹಳ ಸಂತೋಷ. ಅವರು ಇಲ್ಲೇ ಜಮಖಂಡಿ ಅವರು, ಜಮಖಂಡಿನೋ ಒಂದು ಬೆಳಗಾವ್ ಹತ್ರ ಊರ ಹೆಸರು ಹೇಳಿದ್ರು. ಸೊ ಇಲ್ಲಿ ಅವರು ಬೇರೆ ಕಡೆ ಇದ್ದಾಗ ಅವರು ರೇಡಿಯೋ ಕೇಳಿ, ಅಂದ್ರೆ ಒಂದೇದು ಕಾರ್ಯಕ್ರಮವನ್ನ ಕೇಳುವಂತವ್ರು ಇದ್ದಾರೆ, ಧಾರವಾಡ ರೇಡಿಯೋ ಸ್ಟೇಷನ್ ಪ್ರಿಯರು ಅಥವಾ ಪ್ರೇಮಿಸಿ ಕೇಳುವಂತವ್ರು ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನ ಕೇಳಿ ಅವರು ತಮ್ಮ ಪ್ರೀತಿ ಮತ್ತು ಅಭಿಮಾನವನ್ನ ಹಂಚಿಕೊಂಡು. ಕನ್ನಡ ಕಸ್ತೂರಿ ಪರಿಮಳ ಅಲ್ಲಿ ಕೂಡ ಗುರುರಾಜ್ ಪಾಟೀಲ್ ಅವರ ಮೂಲಕ ಹಬ್ಬಿದೆ, ಎಲ್ಲಾ ಕಡೆನೂ ಹಬ್ಬಿದೆ ಅಂತ ಹೇಳ್ಬೋದು. ಅಂತ ಅಷ್ಟು ಚಂದದರಿ ಕನ್ನಡನ. ಖಂಡಿತ ಖಂಡಿತ. ನಮಸ್ಕಾರ. ಸ್ವಾಗತ ಸರ್. ಸ್ವಾಗತ ಗುರುರಾಜ್ ಪಾಟೀಲ್ ಸಾಹೇಬ್. ಸ್ವಾಗತ, ಸುಸ್ವಾಗತ ನಿಮ್ಗೂ ಕೂಡ. ಹೇಳ್ರಿ, ತಮಾಷೆರೇನು? ಏನಂದ್ರೆ ಸರ, ಕನಗಕುಮಾರ ಸ್ವಾಮಿಗಳು ಪುಟ್ಟರಾಜುಗಳು ಪಂಚಾಕ್ಷರಿಗಳು ಕೊಟ್ಟಂಗ್ರಿ ನಮಗ್ ಪಾಟೀಲ್ ಸರ್, ಚೋಳಿನ್ ಸಾಹೇಬ್ರ ಇಡೀ ಕರ್ನಾಟಕ ಇಡೀ ಜಗತ್ತಿಗೆ ಒಂದ್ ಮಾದರಿಯಾಗಿ. ಹೌದ್ರಿಪ್ಪ, ನೀವು ಮಾತು ಹೇಳ್ತೀರಿ, ಎಂತ ದೊಡ್ಡ ಮಾತು ಹೇಳಿದ್ರಿ. ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲಿ ನಾವೆಲ್ಲ ಸಣ್ಣವ್ರು ನಾವೀಗ. ಅವ್ರ ಗುರುರಾಜ್ ಪಾಟೀಲ್ ಸರ್ ಮತ್ತು ಚೋಳಿನ್ ಸಾಹೇಬ್ರ. ನಿಮ್ಮ ಹೆಸರು? ತಂದೆ ತಾಯಿ ಆಶೀರ್ವಾದ ದೊಡ್ಡದಿದ್ದಾಗ ನೀವು ಇಟ್ಟಿರಲ್ರಿ ಸಾಹೇಬ್ರ. ಅದೇನು ಖರೆ. ನಿಮ್ಮ ಹೆಸರು? ನಮ್ ಹೆಸರು ಬಸನ್ಗೌಡ ಪಾಟೀಲ್ ಸರ್. ಅವ್ರ ಮುಂದಕ್ಕೆ ಮಾತಾಡಿದ್ರು ಸರ್, ನಿಮ್ ಜೋಡಿ ಸರ್. ಮಾತಾಡಿದ್ ಬಹಳ ಸಂತೋಷ ಸರ್. ಯಾವ ಊರಿಂದ? ಎಷ್ಟು ಹೆಂಗ್ ಹಿಡಿಸ್ತದೆ ಈ ಕಾರ್ಯಕ್ರಮ? ಇದು ಬಾರಿ ತಪ್ಪು ಒಪ್ಪು ಕಾರ್ಯಕ್ರಮ ಇದೆ ಸರ್, ಬಾರಿ ಚೆನ್ನಾಗಿ ಬರ್ತೇವೆ ಸರ್. ನಮ್ಗೆ ಸುಬೋಧ ಸಮಾಲೋಚನೆ. ನಮ್ಮ ಹೆಸರು? ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ವಿಜಯಪುರ ಡಿಸ್ಟ್ರಿಕ್ಟ್ ಮುಸಾಳಿಗೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ಕೇಳ್ತೀರಿ? ಸಮಾಲೋಚನೆ ಪ್ರೋಗ್ರಾಮ್ ನಾನು ಕೇಳ್ತಾ ಇದ್ದೀನಿ, ಮೊದಲಿನಿಂದಾನೇ ಕೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತದ್ರಿ ಸರ್. ಹ್ಞೂ. ಇನ್ನೊಂದು, ನಾವು ಪೇಪರ್ ದಲ್ಲಿ ಬೆಳಿಗ್ಗೆ ಸುಂದರವಾದ ಮಾತುಗಳಂತ ಹೇಳಿ ಒಂದು ಪಾಯಿಂಟ್ ಕೊಟ್ಟಿರ್ತಾರಲ್ಲ, ಅದೇ ತರ ನೀವು ಎಷ್ಟು ಒಳ್ಳೆ ಒಳ್ಳೆಯ ಹೊಂದಾಣಿಕೆ ಕುರಿತಾಗಿ, ಸಂಬಂಧದ ಕುರಿತಾಗಿ ಎಷ್ಟು ಚೆನ್ನಾಗಿ ವಿವರಿಸ್ತೀರಲ್ಲ ಸರ್. ಬದುಕೋದಕ್ಕೆ ಬೇಕು ಬದುಕುವ ಈ ಮಾತು. ಅದಕ್ಕ ನೀವು ಹೆಂಗ್ ಕೇಳಲಿಕ್ಕೆ ತಿರಲ ಕಾರ್ಯಕ್ರಮನ, ಬೇರೆ ಜನರು ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ಹೇಳ್ರಿ ಅವ್ರಿಗೆ, ಯಾಕಂದ್ರೆ ಅವ್ರ ಜೀವನದೊಳಗೂ ಬದಲಾವಣೆ ಆಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋದು ನನ್ನ ಅಪೇಕ್ಷೆ. ಹಾ ಸರ್, ನೀವ್ ಹೇಳ್ತಾ ಇದ್ದಂತ ಪಾಯಿಂಟ್ ಗಳನ್ನ ಬರ್ದಿಟ್ಕೋತೀನಿ ಸರ್. ಇನ್ನೊಂದ್ ಏನಂದ್ರ, ನಮ್ ಏರಿಯಾದಾಗ ಒಂದ್ ಸಮಸ್ಯೆ ಐತ್ರಿ ಸರ್. ಆ ಮಗು ತಂದಿ ತಾಯಿ ದಿವ್ಸ ಜಗಳಾಡ್ತಾ ಇದ್ದಾರ, ನಾ ಏನ್ ಮಾಡ್ಲಿ ಅಂತ ನನ್ ಮುಂದ ಸಮಸ್ಯೆ ತಗೊಂಡು ನೀವ್ ಹೇಳಿದ ವಾಕ್ಯಗಳನ್ನೇ ಅವಳಿಗೆ ಕೊಟ್ಟಿನ್ರಿ. ನಾನು ಕೊಟ್ಟಾಗ ನೀವು ತಂದೆ ಜಗಳಾಡ್ತಾ ಇದ್ದಾಗ ತಾಯಿ ಸುಮ್ನೆ ಕುತ್ಕೊಂಡ್ಬಿಡ್ಬೇಕು ಅಕ್ಕಿ ಹೇಳ್ತಾ ಇದ್ರಲ್ಲ, ಅದನ್ನೇ ನಾನು ಸಾಮಾನ್ಯವಾಗಿ ನೀವ್ ಹೇಗೆ ಉಯಸ್ತಾ ಇದ್ರಲ್ಲ ಅದೇ ತರನೇ ಆಕಿ ಕೇಳಿದ್ರೆ ಆಕಿ ತಿಳ್ಕೊಂಡ್ರಿ ಸರ್. ಹೇಗೆ ನೋಡ್ರಿ, ಆ ಕುಟುಂಬ ಸುಧಾರಣೆ ಮಾಡಿದ್ರಿಲ್ಲೋ. ಹಾನ್ರಿ, 7-8 ವರ್ಷದವಳು ಇದ್ದಾಳ, ತುಂಬಾ ಆಳ್ತಾ ಇದ್ಲವಳು, ನೀ ಏನು ಮಾಡ್ಬಿಡ, ಸುಮ್ನೆ ಕುತ್ಕೊಂಡ್ಬಿಡು. ತಂದೆ ಜೋರಾಗಿ ಮಾತಾಡ್ತಾ ಇದ್ರ ತಾಯಿ ಸುಮ್ನೆ ಕುತ್ಕೊಳಿ ಕೇಳ್ಬೇಕು, ನೀನು ತಪ್ಪು ದಸುಮ್ ಕುತ್ತಾಡ್ರಿ ತಾಯಿನು. ಎಂತ ಸಾರ್ಥಕ, ಯಾರ ಜೊತೆ ಅವ್ರು ಜಗಳಾಡ್ಬೇಕ್ರಿ, ಯಾರ ಜೊತೆ ಮಾತಾಡ್ಬೇಕ್ರಿ ಅವ್ರು ತಂದೆ. ಸೊ ಅಂದ್ರ ಸುಬೋಧ ಸಮಾಲೋಚನೆ, ಅವ್ರು ಶಾಂತಿ ಸುಮ್ನೆ ಕುತ್ಕೊಂಡ್ಬಿಟ್ರು, ಆಮೇಲೆ ಊಟ ನೋಡಿದ್ರು ಹೆಂಗಾಗ್ಬಿಡ್ತೀರಿ ಅಕ್ಕರ ಅಂತ ಹೇಳಿದ್ರು. ಆ ಮಗು ಬಂದು ನೋಡ್ರಿ, ಒಳ್ಳೇದಮ್ಮ ಈ ರೀತಿ ಮಾಡು ಅಂದ್ರೆ ನೀವು ಯಾವ್ದು ಎದ್ರು ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಶಾಂತ ರೀತಿಯಿಂದ ಜೀವನ ಮಾಡ್ಬೇಕು ಅನ್ನೋದ್ ಕುರಿತಾಗಿ ನಾನು ಹೇಳ್ದನ್ರಿ. ಅಲ್ರಿ ಅಕ್ಕ ಅವ್ರೆ, ಒಳ್ಳೇದಲ್ಲ ಅಲ್ಲ. ಈಗ ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಯಾಕೆ ಕುಟ್ಕೊಂಡ್ತು ಅಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ. ಅದೇ ರೀತಿ ನೀವು ಈಗ ನೀ ಕೆಲಸ ಮಾಡಿದ್ರಲ್ಲ, ಇಷ್ಟು ಇದು ಇವತ್ತು ನಾವು ಮಾಡೋ ಕೆಲಸ ಸಾರ್ಥಕ ಅಂತ ಅನಿಸ್ತು. ಹಿಂಗೆ ನೀವು ಇದೇ ರೀತಿ ಕೆಲಸ ಮಾಡಿರಿ, ಇದ ಇಲ್ಲಿರುವಂತಹ ವಿಚಾರವನ್ನ ಸಮಾಜಕ್ಕೆ ಕೊಡ್ರಿ, ಅವಾಗ ಎಲ್ಲಾರ ಮನೆಯೊಳಗೂ ಗುರುರಾಜ್ ಪಾಟೀಲ್ ಬಂದ್ರೆ ಹೇಳ್ತಾ ಇದ್ರೆ ನೀವು ಎಷ್ಟು ಶಾಂತ ರೀತಿಯಿಂದ ಹೇಳ್ತಾ ಇದ್ದೀರಲ್ರಿ ಸರ್. ಅದನ್ನ ನಾವು ನನಗೂ ಕೆಲವೊಂದು ಸಮಸ್ಯೆಗಳು ಚಿಂತೆ ಆಗಿತ್ತು. ಯಾವ್ದಂದ್ರೆ ಸಂಬಂಧದ ಕುರಿತಾಗಿ ನೀವೊಂದು ವಿಷಯ ವ್ಯಕ್ತಪಡಿಸಿದ್ರಿ ಕಾರ್ಯಕ್ರಮದಲ್ಲಿ, ಅದ್ರ ಕುರಿತಾಗಿ ನಮ್ಮ ಮನೆಯಲ್ಲೇ ಕೆಲವೊಂದು ಸಮಸ್ಯೆಗಳು ಉದ್ಭವಿಸ್ತಾ ಇದ್ವು. ಅದ್ ನಾನು ಅದನ್ನ ರೀತಿಯಿಂದ ನಾನು ಅಳವಡಿಸ್ಕೊತ ಹೊಂಟಿದ್ದೀನಿ. ಏನು ಅಂದ್ರೆ ಉಪಯೋಗ ಇಲ್ಲ, ನಾವು ಇರುವುದೇ ಮೂರು ದಿನದ ಬದುಕಲ್ರಿ, ಅಷ್ಟೇ ದಿನದಲ್ಲಿ ನಾವು ಇದ್ರೆ ಅವ್ರು ಏನಾದ್ರು ತುಂಬ ಶಾಂತ ರೀತಿಯಲ್ಲಿ ಮಾಡ್ಕೊಂಡು ಹೋಗುದ್ರಿ. ಮತ್ತೆ ನಾನು ಈಗ ಬಿಟ್ಟು ಬಿಟ್ಟಿದ್ದೀನಿ ಆ ವಿಚಾರದಿಂದ. ನಿಮಗೂ ಅಭಿನಂದನೆಗಳು, ತುಂಬಾ ಇದೇ ರೀತಿ ಕಾರ್ಯಕ್ರಮ ಇನ್ನು ಮುಂದುವರಿಬೇಕ್ರಿ ಸರ್. ನಮಸ್ಕಾರ, ಯುವರಾಜ್ ಪಾಟೀಲ್ ಅವರೇ, ನಿಮಗೂ ಅಭಿನಂದನೆಗಳು. ಧನ್ಯವಾದಗಳಮ್ಮ, ಧನ್ಯವಾದ. ಹ್ಞೂ ರೀ ಅಕ್ಕ ಅವ್ರೆ, ಹೇಳಿ. ಸ್ವಾಗತ, ಸುಸ್ವಾಗತ. ಅದು ಸಿಗ್ನೇಚರ್ ಅದು. ಹಾಂ, ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ ರೀ. ಥ್ಯಾಂಕ್ ಯು. ನಮಸ್ಕಾರ. ಸುಬೋಧ ಸಮಾಲೋಚನೆ. ಹಲೋ ಸರ್. ನಮಸ್ಕಾರ, ಹೇಳಿ. ಎಲ್ಲಿಂದ? ನಾ ಬೈಲೂರಿಂದ ಮಾತಾಡೋದು ಸರ್. ಹಾಂ ಹೇಳಿ. ಹೆಸರು? ಮಂಜು ಬಂಗಿ ಅಂತ ಹೇಳ್ರಿ. ಮಂಜು ಬಂಗಿ. ಹಾಂ ಹೇಳ್ರಿ ಮಂಜು ಅವ್ರೆ, ಕಾರ್ಯಕ್ರಮ ಹೆಂಗ ಅನಿಸ್ತದ? ಏನ್ ಸರ್ ಮಾತಾಡ್ದಲ್ರಿ, ಅವ್ನ್ ಖುಷಿಯಾಗಿ ಕೂಡ ಸರ್. ಹೌದಾ? ಖಂಡಿತ ಖಂಡಿತ ರೀ. ನಮಗೆ ಭಾಳ ಜನ ಅಭಿಮಾನಿಗಳು ಇದಿರೋದ್ರಿಂದ ನಮ್ಗೆ ನಮ್ಮ ಹೆಮ್ಮೆ ಅದು. ನಮ್ಮ ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಆ ಹೆಮ್ಮೆಯಿಂದಲೇ ಇವತ್ತು 150 ದಾಟಿದೆ, 700 ಲಗ್ಗೆ ಇಟ್ಟಿದೆ. ಅಭಿನಂದನೆಗಳು, ಧನ್ಯವಾದ ಸರ್. ಶುಭವಾಗಲ್ ರೀ. ನಮಸ್ತೆ. ನಿಮ್ಮ ಸಂತೋಷದಿಂದ ಮಾತ ಬರ್ತಾ ಇಲ್ಲ. ಇಲ್ಲ, ಬಹಳ ಸಂತೋಷ ರೀ. ಹೀಗೆ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ, ಬದುಕಿನಲ್ಲಿ ಬದಲಾವಣೆ ಕಾಣ್ರಿ. ನಮಸ್ಕಾರ ರೀ. ನಮಸ್ಕಾರ. ಧನ್ಯವಾದ ಸರ್. ಹಲೋ, ಸುಬೋಧ ಸಮಾಲೋಚನೆ. ನಮಸ್ಕಾರ, ಹೇಳಿ. ನಮಸ್ಕಾರ, ಫೋನ್ ಮಾಡಿರ್ತಾರೆ ಅವರು. ನೆನೆಸ್ಕೊಟ್ಟಿರಿ ಸರ್. ನಮ್ ಯಾರು ಶ್ಯಾಮ ಸೋಳಿನ ಸರ್, ನಮ್ಮ ಗುರುರಾಜ್ ಪಾಟೀಲ್ ಸರ್. ಬಹಳ ಅದ್ಭುತ ಮಾತಾಡ್ತೀರಿ ಸರ್, ಅದ್ಭುತ ಹೇಳ್ತೀರಿ. ಧನ್ಯವಾದಗಳು. ಧನ್ಯವಾದ. ನಾನು 101 ಕೇಳಿನ ಸರ್. ಫೋನ್ ಮಾಡಿ, ನಾನು ಡಾಕ್ಟರ್ ಸರ್ಗೆ. ಏನ್ ಅನಿಸ್ತದೆ, ಹೆಂಗ ನಮ್ಮ ಜೀವನದೊಳಗೆ ಬದಲಾವಣೆ ಆಗ್ತಾವ ಈ ಮಾತುಗಳು? ಜೀವನದಲ್ಲಿ ಬದಲಾವಣೆ ತರ್ತಾವಲ್ಲ. ನೆಟ್ವರ್ಕ್ ಸ್ವಲ್ಪ ತೊಂದರೆ ಇದೆ. ಸ್ವಲ್ಪ ಮೊಬೈಲ್ ಹತ್ರ ಹಿಡ್ಕೊಂಡು ಮಾತಾಡಿ. ಹೇಳಿ ಹೇಳಿ. ಇರ್ಲಿ, ಹಿಂಗೆ ಕೇಳ್ತಾ ಇರ್ರಿ. ಧನ್ಯವಾದಗಳು. ನಮಗೆ ಭಾಳ ಸಂತೋಷ ಆಗಿದೆ ನಿಮ್ಮ ಧ್ವನಿ ಕೇಳಿ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಸುಬೋಧ ಸಮಾಲೋಚನೆ 150. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಎಲ್ಲಿಂದ? ಹಿರಿಕೆರೆ ತಾಲೂಕು ದೂದಿಹಳ್ಳಿಯಿಂದ ಸರ್. ಈಶ್ವರಪ್ಪ ಅಂದ್ರೆ ಮಾತಾಡೋದು. ನಮಸ್ಕಾರ ರೀ. ಈಶ್ವರಪ್ಪ ಅವ್ರು, ಹೇಳಿ. ಈ ಕಾರ್ಯಕ್ರಮ ನಾವು ಕೇಳ್ತೀವಿ. ಹ್ಞೂ, ಮಕ್ಕಳನ್ನ ಯಾವ ತರ ತಿದ್ದಿ ಬುದ್ಧಿ ಹೇಳ್ಬೇಕು ಅನ್ನೋದನ್ನ ನೀವು ಎಲ್ಲ ಪೋಷಕರಿಗೆ ತಿಳಿ ಹೇಳಿ ಕೊಟ್ಟಂಗಾಗ್ತದೆ ಸರ್. ಇದು ಮತ್ತೆ ಮಕ್ಕಳನ್ನ ಯಾವ ತರ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಡ್ಬೇಕು ಅನ್ನೋದು ಗುರುಗಳಿಗೂ ಸಹ ಈ ಕಾರ್ಯಕ್ರಮದಿಂದ ತಿಳಿ ಹೇಳಿದಂಗಾಗ್ತದೆ ಸರ್. ಆಯ್ತು, ಧನ್ಯವಾದ. ಉಪಯೋಗ ಯಾವ ತರ ಬೆಳೆಸಬೇಕು ಅನ್ನೋದು ಸಮಾಜದಲ್ಲಿ ಪೋಷಕರಿಗೆ ಇದು ತಿಳಿ ಹೇಳಿದಂಗ ಸರ್. ಸುಬೋಧ ಸಮಾಲೋಚನೆ 150. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಹಾನಗಲ್ ತಾಲೂಕು ಅಡೂರಿಂದ ರೀ ಮಾತಾಡ್ತಾ ಇರೋದು. ರಾಮಚಂದ್ರ ಕುಂಟೆ ಅಂತ ಹೇಳ್ರಿ. ರಾಮಚಂದ್ರ ಅವರೇ, ಹೇಳಿ. ಬಹಳ ಸಂತೋಷ ಸರ್, ಹೇಳಿ. ಸಮಾಜ ನಿಮ್ದು ಶುಭ ಸಮಾಜೋತಿನೇ ನಾವು ಕೇಳ್ತೀರಿ ತಪ್ಪದಂಗೆ. ಎಲ್ಲ ನಿಮ್ ಎಲ್ಲ ಇದು ಚೆನ್ನಾಗಿ ಬರ್ತೈತ್ರಿ ಪಟೇಲ್ ಸರ್, ದೇವ್ಗಿಡ್ ಸರ್, ನೀವೆಲ್ಲ ಇದು ಮಾಡೋದು. ಅಲ್ಲಿಂದ ಮಕ್ಕಳಿಗೆ ಯಾವ ರೀತಿ ಬೆಳೆಸ್ಬೇಕು ಏನ್ ಅನ್ನೋದೆಲ್ಲ ಸಮಾಲೋಚನೆ ಒಳಗೆ ಸೇರ್ತಾ ಇದ್ರಿ. ಹೌದಲ್ಲ, ಏನ್ ಉಪಯೋಗ ಆಗ್ಯದ ನಿಮ್ಗೆ ಅದರಿಂದ? ನಮ್ಗೆ ಅದ ನಿಮ್ಮಿಂದ ಬಹಳ ಅನುಕೂಲ ಇದ್ರಿ. ನಾವೆಲ್ಲ ಅದನ್ನೆಲ್ಲ ಕೇಳಿ ನಮ್ಗೆ ಬಹಳ ಖುಷಿ ಪಡ್ತಾ ಇದ್ದೇವೆ. ಅಲ್ಲಿಂದ ಗುರುರಾಜ್ ಪಾಟೀಲ್ ಅವ್ರದ್ದು, ಅಲ್ಲಿಂದ ಗುರುರಾಜ್ ಖರ್ಜಿ ಅವರು ಇದು ಮಾಡ್ತಿರ್ತಾರೆ. ಅಲ್ಲಿಂದ ಬಸವಂತ ಏನ್ ಇರ್ತಾರ, ಅಲ್ಲಿಂದ ನೀವು ಎಲ್ಲಾರು ನಿಮ್ಮ ಸಮಾಲೋಚನೆ ಎಲ್ಲ ಬಹಳ ಚೆನ್ನಾಗಿ ಬರ್ತೈತಿ. ಕಾರ್ಯಕ್ರಮ ಪ್ರೀತಿಯಿಂದ ಕೇಳ್ತೀರಿ ಅಂದಂಗಾತ್ ನಿಮ್ಮೆಲ್ಲ. ಮಕ್ಕಳು ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ಸದೃಢವಾಗಿ ಬೆಳಿಬೇಕು. ಅದಕ್ಕೆ ನಾವು ಹಿರಿಯರು ಅವ್ರಿಗೆ ಸಹಕಾರ ಮಾಡಬೇಕು. ಅದಕ್ಕೆ ಈ ತರ ಬೇಕು ಸುಬೋಧ ಸಮಾಲೋಚನೆ. ಜೋಳಿನ್ ಸರ್ ಸಮಾಲೋಚನೆ.